ಸಾಂಗ್ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆಲ್ಲರಿಗೂ ನಮಸ್ಕಾರ. ಏಲಕ್ಕಿ ಬೇಸಾಯ ಕುರಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುವರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನನ್ನೊಂದಿಗೆ ಕಾನ್ಫರೆನ್ಸ್ ಕಾಲ್ ಸೌಲಭ್ಯದ ಮೂಲಕ ಉಪಸ್ಥಿತರಿದ್ದಾರೆ. ಸಕಲೇಶ್ಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು, ಪ್ರಧಾನ ವಿಜ್ಞಾನಿಗಳೂ ಆದ ಡಾಕ್ಟರ್ ಬಿಎ ವಾದಿರಾಜ್ ಅವರು. ಡಾಕ್ಟರ್ ವಾದಿರಾಜ್ ಅವರ ನಮಸ್ಕಾರ. ನಮಸ್ಕಾರ. ಸಕಲೇಶ್ಪುರದಲ್ಲಿದ್ದೀರಿ ವಾದಿರಾಜ್ ಅವರೇ? ಕೇಳಿದ್ರೆ ಏಲಕ್ಕಿ ಬೇಸಾಯ ಕುರಿತಂತೆ ನೀವೀಗ ನೇರವಾಗಿ ನಮ್ಮ ಜೊತೆ ಮಾತನಾಡಬಹುದು. ಡಾಕ್ಟರ್ ಬಿಎ ವಾದಿರಾಜ್ ಅವರು ಏಲಕ್ಕಿ ಬೇಸಾಯ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ನೀಡುತ್ತಾರೆ. ನೀವು ಸಂಪರ್ಕ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ. 2452258 2462289. ಕೇಳಿದ್ರೆ ಮತ್ತೊಮ್ಮೆ ಗಮನಿಸಿ ದೂರವಾಣಿ ಸಂಖ್ಯೆಗಳನ್ನು 2452258 2462289. ಡಾಕ್ಟರ್ ವಾದಿರಾಜ್ ಅವರೇ ನಮಸ್ಕಾರ. ನಮಸ್ತೆ. ಸಕಲೇಶ್ಪುರದಲ್ಲಿ ಇದ್ದೀರಾ ತಾವೀಗ? ಹೌದೌದು. ಹಾ ಹೇಳಿ ಸರ್, ಹೇಗೆ ಮಳೆ ಬರ್ತಾ ಇದೆಯಾ ಏನು? ಈಗಾಗಲೇ 3 ದಿವಸದಿಂದ ಮಳೆ ಬರ್ತಾ ಇದೆ. ಇನ್ನು ಮುಂಗಾರು ಇನ್ನು ಚುರುಕಾಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಚುರುಕಾಗುತ್ತೆ. ಓಕೆ ಸರ್, ಈಗ ಏಲಕ್ಕಿ ಬೇಸಾಯದ ಒಂದು ಮಹತ್ವ ಮತ್ತು ಪ್ರಾಮುಖ್ಯತೆ ಕುರಿತಂತೆ ನಿಮ್ಮ ವಿಚಾರಗಳನ್ನ ಆರಂಭ ಮಾಡಿ ಸರ್. ಒಳ್ಳೆಯದು. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹಾಸನ ಜಿಲ್ಲೆ ಸುಮಾರು 30-40 ವರ್ಷದ ಹಿಂದೆ ಏಲಕ್ಕಿಗೆ ಬಹಳ ಪ್ರಸಿದ್ಧವಾದಂತಹ ಪ್ರದೇಶ ಆಗಿತ್ತು. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಏಲಕ್ಕಿ ಅಂದ್ರೆ ಬಹಳ ಮಹತ್ವ ಪಡೆದಿತ್ತು. ಮುಜರಾಬಾದ್ ಏಲಕ್ಕಿ ಅಂದ್ರೆ ಏಲಕ್ಕಿ ಬಹಳ ಪ್ರಸಿದ್ಧವಾದಂತಹ ಏಲಕ್ಕಿ. ಒಂದ್ ಕಾಲ ಸಿಕ್ಕಾಪಟ್ಟೆ ಏಲಕ್ಕಿ ನಮ್ಮ ಈ ಕರ್ನಾಟಕ ಅದರಲ್ಲೂ ಕೂಡ ಹಾಸನ ಭಾಗದಲ್ಲಿ ಬೆಳೀತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಏಲಕ್ಕಿಗೆ ಕೆಲವು ತಾಂತ್ರಿಕ ತೊಂದರೆಗಳಾಗಬಹುದು ಅಥವಾ ಬೆಳೆಗಳ ಏರುಪೇರುಗಳಿಂದ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಅಭಿವೃದ್ಧಿ ನಮ್ಮ ಕರ್ನಾಟಕದಲ್ಲಿ ಕುಂಠಿತ ಆಗ್ತಾ ಇದೆ. ವಾದಿರಾಜ್ ಅವರೇ, ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಯಾರು? ಸರ್, ಮಂಡ್ಯ ತಾಲೂಕು ದುದ್ದ ಹೋಬಳಿ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಹೇಳಿ ಚಂದ್ರ ಅವರ. ಸರ್, ಮನೆ ತಾವು ಹಾಕಬಹುದ ಸರ್ ಜಾಗ ಎಲ್ಲ ಏಲಕ್ಕಿ? ವಾದಿರಾಜ್ ಅವರೇ ನಮಸ್ಕಾರ. ಇದು ಒಂದು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮ ಸಾಂಬಾರ ಮಂಡಳಿ ಮತ್ತು ನಮ್ಮ ಭಾರತೀಯ ಸಂಸದೀಯ ಕೇಂದ್ರ ಇದಕ್ಕೆ ಒಂದು ಹೆಚ್ಚಿನ ಒಂದು ಒತ್ತು ಕೊಟ್ಟು ಈ ಹೋಮ್ ಗಾರ್ಡನ್, ಈಗ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಜಾಗಗಳಲ್ಲಿ ಈ ತರಕಾರಿ ಬೆಳೀತಾರ, ಹೂ ಬೆಳೀತಾರ, ಅದೇ ರೀತಿ ಒಂದ್ 2-4 ಏಲಕ್ಕಿ ಗಿಡಗಳನ್ನ ನೀವು ಹಾಕೊಂಡು ಏಲಕ್ಕಿನ ಚೆನ್ನಾಗಿ ಬೆಳ್ಕೊಂಡು ಅಟ್ಲೀಸ್ಟ್ ಮನೆಗಳಲ್ಲೂ ಉಪಯೋಗ ಆಗೋ ರೀತಿಯಲ್ಲಿ ಏಲಕ್ಕಿ ಮಾಡೋಕ್ಕೋಸ್ಕರ ಈಗ ಒಂದು ಹೊಸ ಕಾರ್ಯಕ್ರಮನ ನಾವೀಗ ರೂಪಣೆ ಮಾಡಿದ್ದೀವಿ. ಈಗಾಗಲೇ ಪ್ರಾಯೋಗಿಕವಾಗಿ ಹಾಸನ ಜಿಲ್ಲೆಯಲ್ಲಿ ಅದನ್ನ ಇದೇ ಮುಂದಿನ ತಿಂಗಳಿಂದ ಅದನ್ನ ಶುರು ಮಾಡ್ತೀವಿ. ನೀವು ನಿಮ್ಮ ಮನೆ ಸುತ್ತ ಕೂಡ ಏಲಕ್ಕಿ ಗಿಡ ಹಾಕೊಂಡು ಅದನ್ನ ಚೆನ್ನಾಗಿ ಕಾಪಾಡ್ಕೊಂಡು ಬೆಳ್ಕೋಬಹುದು ಸರ್. ಅದಕ್ಕೆ ಬಿಸಿಲು ಎಷ್ಟು ಇರ್ಬೇಕು? ಬಿಸಿಲು ಇರ್ಬೇಕು ಸರ್ ನೋಡಿ, ಯಾಕಂದ್ರೆ ಈಗ ನೇರವಾಗಿ ಏಲಕ್ಕಿಗೆ ಬಿಸಿಲು ಬಿದ್ರೆ ಅದರ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗತ್ತೆ ಮತ್ತು ಅದರ ನಮ್ಮ ಉತ್ಪಾದನೆ ಮೇಲೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಕೊಂಡು ನಿಮ್ಗೆ ಚರಂಡಿ ನೀರೆಲ್ಲ ಬಿಡ್ತಾರಲ್ಲ, ನೀರು ಬಿಡಬಾರ್ದು, ಒಳ್ಳೆ ನೀರನ್ನ ಏಲಕ್ಕಿ ಗಿಡಕ್ಕೆ ಕೊಟ್ಕೊಂಡು ನೀವು ಮಾಡಬಹುದು. ಸ್ವಲ್ಪ ನೆರಳು ಬೇಕದಕ್ಕೆ, ಒಂದು 50% ನೆರಳಿದ್ರೆ ಬಹಳ ಸೂಪರ್ ಆಗುತ್ತೆ. ಸ್ವಲ್ಪ ಮನೆ ಹತ್ರ ನಿಮ್ಗೆಲ್ಲ ಚಿಕ್ಕದಾಗಿ ಈ ಶೇಡ್ ಚಪ್ಪಲ್ಗಳು ಹಾಕೊಂಡು ಮಾಡ್ತಾರಲ್ಲ, ಈ ಶೇಡ್ ಒಳಗಡೆ ಏಲಕ್ಕಿ ಹಾಕೊಂಡು ಬೆಳೆಸ್ಕೋಬಹುದು ಮತ್ತು ಉತ್ಪಾದನೆ ಕೂಡ ಮಾಡ್ಕೋಬಹುದು. ಕನಿಷ್ಠ ಒಂದು ಶೇಕಡ 50% ನೆರಳು ಬೇಕಾಗುತ್ತೆ. ಮುಖ್ಯವಾಗಿ ಬೇಕಾಗಿದ್ದು ನೀರು ಮತ್ತು ನಾವು ನಿರ್ವಹಣೆ ಮನೆಯಲ್ಲಿ ಮುಖ್ಯವಾಗಿ ಅದಕ್ಕೆ ಬೇಕಾದಂತ ಗೊಬ್ಬರ ಕೊಡೋದಾಗ್ಲಿ ಸ್ಥಳದಲ್ಲಿ ಶೀತ ಮತ್ತು ರೋಗ ಬಾಧಿತರಾದ ಸರಿ ಮಾಡಬೇಕಂದ್ರೆ ಇಲೆಕ್ಟ್ರಿಕ್ಸನ್ನ ಕಾಪಾಡ್ಕೋಬಹುದು. ಒಂದ್ಸರಿ ನೀವು ಹೇಳಿದ್ರೆ ಆ ಇಳುವರಿ ಕೊಡ್ತಾ ಇರುತ್ತೆ. ಮೊದಲು 2 ವರ್ಷ ಬಿಟ್ಟು 1 ವರ್ಷದಿಂದ ಹೇಳುತ್ತಿದ್ದೆ, ಅದು ಇಳುವರಿ ಶುರು ಮಾಡಿ 8-10 ವರ್ಷ ತನಕ ಇಳುವರಿ ಪಡ್ಕೋಬಹುದು. ಒಳ್ಳೇದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ, ನಾನು ದಿನೇಶ್ ಗುರು, ಚಿಕ್ಕಮಗಳೂರು ತಾಲೂಕು. ಹೇಳಿ ದಿನೇಶ್ ಅವ್ರ. ಹಿಂದೆ ಸಿಲೋನ್ ವೆರೈಟಿ ಅಂತ ಬರ್ತಾ ಸರ್, ಅದು ತುಂಬಾ ಎತ್ತರ ಇರೋದು, ಅದ್ರ ಕಂದು ಕ್ರಾಪ್ ಅಷ್ಟೇ ಚೆನ್ನಾಗಿ ಆಗೋದು. ಆ ತರದ ವೆರೈಟಿ ಏನಾದ್ರು ಇವಾಗ ಇಂಟ್ರೊಡ್ಯೂಸ್ ಮಾಡಿದಾರೆ ಏನಂತ ವಾದಿರಾಜ್ ಅವರು? ಒಳ್ಳೇದು ದಿನೇಶ್ ಅವರ, ಇದು ಉತ್ತಮವಾದ ಪ್ರಶ್ನೆ. ಸುಮಾರು 30 ವರ್ಷದ ಹಿಂದೆ ನಾವು ಕನ್ನಡದಲ್ಲಿ ಸೇರ್ಕೊಂಡಾಗ ಇದು ಮಲ್ಟಿಪಲ್ ಬ್ರಾಂಚ್ ಅಂದ್ರೆ ಮಲ್ಟಿಪಲ್ ಪ್ಯಾನಿಕಲ್ ಮಲ್ಟಿಪಲ್ ರೆಸಿಮ್ ಆಗಿ ಉದ್ದವಾಗಿರುವಂತಹ ಏಲಕ್ಕಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಏಲಕ್ಕಿ ಎಲ್ಲೂ ಕಾಣ್ತಾ ಇಲ್ಲ, ಮತ್ತು ಆದರೂ ನಶಿತವಾಗಿದೆ. ಹಾಗಾಗಿ ಅದ್ರ ಪರಿಯಾಗಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸಂಬಾರ ಮಂಡಳಿಯಿಂದ, ನಮ್ಮ ಸಂಶೋಧನಾ ಕೇಂದ್ರ ದೋಣಿಗಳಿಂದ ICRF 3 ಅಥವಾ SK14 ಅದು ಉತ್ತಮವಾಗಿ ಬರುತ್ತೆ. ಅದೇ ರೀತಿ ಕೇರಳದಲ್ಲಿ ಗ್ರೀನ್ ಗೋಲ್ಡ್ ಅಂತ, ನೆಂಗಾನಿ ಗ್ರೀನ್ ಗೋಲ್ಡ್ ಅಂತ, ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಶೋಧನಾ ಕೇಂದ್ರ ದೋಣಿಗಳು ಈ ಕೇರಳ ಮತ್ತು ಕರ್ನಾಟಕ ವೆರೈಟಿಗಳನ್ನ ಸಂಕೀರ್ಣ ಮಾಡಿ ಅಂದ್ರೆ ಹೈಬ್ರಿಡೇಷನ್ ಮಾಡಿ ಈಗ ಗಿಡಗಳನ್ನ ಉತ್ಪತ್ತಿ ಮಾಡಿದೀವಿ. ಈಗ ಅಲ್ಲೇ ಪ್ರಾಯೋಗಿಕವಾಗಿ ಒಂದು 25 ಜನಗಳಿಗೆ ನಾವು ಕೊಟ್ಟಿದೀವಿ ಈ ವರ್ಷ. ಸಿಗುತ್ತಾ ಸರ್ ಅದು ಗಿಡಗಳು? ಈಗ ಅಂದ್ರೆ ಪ್ರಾಯೋಗಿಕವಾಗಿ ನಾವು 25-50 ಗಿಡಗಳನ್ನ ನಾವು ಕೊಡ್ತೀವಿ. ನಾವು ಕೂಡ ಬಂದು ತಗೋಬಹುದು ಬೇಗ. ನಾವು ಯಾರು ವಾರದಲ್ಲಿ ಮಗುಗುತ್ತೆ. ಹಾಗಾಗಿ ಇಲ್ಲ ಮುಂದಿನ ವರ್ಷ ಅಥವಾ ಈ ಮುಂದಿನ ಸಿದ್ಧಲ್ಲಿ ಬೀಜನ ಕೊಡ್ತೀವಿ. ಬೀಜದಿಂದಲೂ ಕೂಡ ನೀವು ಅಭಿವೃದ್ಧಿ ಮಾಡ್ಕೋಬಹುದು. ಆಯ್ತು. ಈ ಕಾರ್ಯಕ್ರಮದ ಕೊನೆಯಲ್ಲಿ ವಾದಿರಾಜ್ ಅವ್ರ ನಂಬರ್ ಕೊಡಿಸ್ತೀವಿ, ಅವರನ್ನೇ ನೇರವಾಗಿ ಸಂಪರ್ಕ ಮಾಡಿ. ಧನ್ಯವಾದ. ಒಳ್ಳೇದು ದಿನೇಶ್ ಅವರೇ, ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಾನು ಮುಡಿಯರ ತಾಲೂಕು ಕಿರಿಗುಂಡ ಗ್ರಾಮದ ಬಸವಣ್ಣ ಅಂತ ಹೇಳಿ. ಬಸವಣ್ಣ ಅವರ, ಅದೇ ಸರ್, ಈಗ ಏಲಕ್ಕಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಕೇಳಿ, ಏನ್ ಬೇಕು? ಅಂದ್ರೆ ಅದು ಸ್ವಲ್ಪ ನೆರಳು ಕಡಿಮೆ ಇದ್ರು ಡ್ರೈ ಲ್ಯಾಂಡ್ ಅಲ್ಲೂ ಸ್ವಲ್ಪ ಬೆಳಿಬಹುದು ಅಂತ ಕೇಳಕ್ ಎಂತ ಮಾಡಿದೆ. ವಾದಿರಾಜ್ ಅವರೇ, ಒಳ್ಳೆಯದು, ಈಗ ಐಲ್ಯಾಂಡ್ ಅಲ್ಲಿ ನಾವು ಏಲಕ್ಕಿ ಬೆಳಿಬೋದ ಅಂತ. ಖಂಡಿತ ಅರೆ ಮಂಗಳ ಪ್ರದೇಶದಲ್ಲಿ ನಾವು ಏಲಕ್ಕಿನ ಬೆಳಿಬಹುದು. ಅಂದ್ರೆ ನೀರು ಅದೇ ನಮ್ದು ಮುಚ್ಚಿಗತೆ ಟೈಪ್ ಇದೆ. ಮಾರ್ಚಿಂಗ್ನಲ್ಲಿ ನೀರು ಕೊಡುವಂತ ಒಂದು ವ್ಯವಸ್ಥೆ ಇದ್ದರೆ ನಾವು ಏಲಕ್ಕಿನ ಮಾಡಬಹುದು. ಯಾವ ಟೈಮಲ್ಲಿ ಏನೇಳಿ? ಯಾವ ಟೈಮಲ್ಲಿ ನೀರು ಜಾಸ್ತಿ ಬೇಕಾಗುತ್ತೆ ಸರ್ ಅದಕ್ಕೆ? ಅದಕ್ಕೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಎಷ್ಟೇ ಅಂತ ಮಳೆಗಾಲ, ಮುಂಗಾರು ಮಳೆ ಶುರುವಾದ್ಮೇಲೆ ಮತ್ತೆ ಪರವಾಗಿಲ್ಲ. ಅದು ಮತ್ತೆ ಒಂದ್ಸರಿ ಚೆನ್ನಾಗಿ ಅದು ಬೆಳವಣಿಗೆ ಆಗುತ್ತೆ, ಮತ್ತೆ ಕೆಟ್ಟ ಆಗುತ್ತೆ. ಯಾಕಂದ್ರೆ ಈ ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ನಮಗೆ ಉತ್ಪಾದನೆ ಕೊಡುವಂತ ಗೆರೆಗಳು ಬರ್ತವೆ. ಗೆರೆಗಳು ಶುರುವಾಗುತ್ತೆ, ಆಮೇಲೆ ಅದು ಹೂವು ಆಗುತ್ತೆ, ನಂತರ ಅದು ಕಾಯಿ ಆಗುತ್ತೆ. ಸರ್, ಇದು ಎಷ್ಟೇ ಅಂತರದಲ್ಲಿ ಸಿಗುವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಹೌದಾ? ಅಲ್ಲ, ಅಂತರ ಎಷ್ಟು ಅದು ಗೆರೆ ಬೆಳೀತಾ ಇರುತ್ತೆ, ಹೂ ಬರ್ತಾ ಇರುತ್ತೆ, ಕಾಯಿಲೆ ಕಾಡ್ತಾ ಇರುತ್ತೆ. ಎಷ್ಟಡಿ ಅಂತರದಲ್ಲಿ ಹಾಕ್ಬೇಕು ಅಂತಾರೆ ವಾದಿರಾಜ್ ಅವ್ರೆ? 6 ಅಡಿ ಯಾಕಂದ್ರೆ ಬಹಳ ಒಳ್ಳೇದಾಗುತ್ತೆ. ಯಾವ್ದು ತಳ್ಳಿ ಸರ್ ಒಳ್ಳೇದು ಡ್ರೈ ಲ್ಯಾಂಡಿಗೆಲ್ಲ? ನಮ್ಮ ಡ್ರೈ ಲ್ಯಾಂಡಿಗೆ ನಮ್ಮ SK14 ಅಂತ, ICRF 3 ಅಂತ, ಅದು ನಮ್ಮ ನರ್ಸರಿಗಳಲ್ಲಿ ಸಿಗುತ್ತೆ. ಸರ್, ನಮ್ ಬೆಟರ್ ಮನೇಲಿ ಉಂಟಾ? ನಮ್ದು ಇಲ್ಲಿ ಬೆಟರ್ ಮನೇಲಿ ಇದೆ. ಇದೆಯಾ? ಇದೆ. ಓಕೆ ಸರ್, ಥ್ಯಾಂಕ್ಸ್. ಬೀಜಗಳ ನಮ್ಮ ಸಂಶೋಧನಾ ಕೇಂದ್ರ ದೋಣಿಗಳಿಂದ ನಾವು ಕೊಟ್ಟಿದೀವಿ. ಅಭಿವೃದ್ಧಿ ಆಗಿದೆ. ನಾನು ಸರ್ ಅಲ್ಲಿ ಬಾಲರಾಜ್ ಮನೆಯವರಿಗೆ ಬಂದಿದ್ದೆ. ಬಾಲರಾಜ್ ಮನೆಗೆ ನೀವು ಬಂದಿದ್ರಲ್ಲ? ಬಾಲರಾಜ್ ಮನೆಗೆ ಬಂದಿದ್ದೆ ನಾನು. ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರ ಅಂತ ದಿನೇಶ್ ಕರಲ್ಲ, ಅವರು ನೆಲ್ಯಾಣಿ ಮಾಡಿದ್ದಾರೆ, ಕೇರಳ ತುಂಬಾ ಚೆನ್ನಾಗಿ ಬರುತ್ತೆ. ಶ್ರಮ ಅಂದ್ರೆ ಅದೇ ಒಂದು ಪರಿಶ್ರಮ ಮಾಡಿದ್ರೆ ಉತ್ತಮವಾದಂತ ಇಳುವರಿಯನ್ನ ಕೊಡುತ್ತೆ. ಹೌದು ಸರ್, ಸರಿ ಸರ್. ಒಳ್ಳೇದು ಬಸವಣ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು, ನಮಸ್ಕಾರ. ಡಾಕ್ಟರ್ ವಾದಿರಾಜ್ ಅವರೇ, ಈಗ ಏಲಕ್ಕಿ ಸಸಿಗಳು ಬಿತ್ತನೆಗೆ ಎಲ್ಲಿ ಸಿಗ್ತಾ ಇದೆ, ಏನ್ ಧಾರಣೆಗೆ ಕೊಡ್ತಾ ಇದ್ದೀರಿ, ಯಾವ ತಳಿ ಸಿಗ್ತಾ ಇದೆ ಸ್ವಲ್ಪ ಹೇಳಿ ಸರ್. ಈಗ ಮುಖ್ಯವಾಗಿ ನಮ್ಮ ಸಾಂಬಾರ ಮಂಡಳಿ ಅಭಿವೃದ್ಧಿ ವಿಭಾಗದ ಮುಖಾಂತರ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹತ್ರ ಆಗುವಂತ ಎರಡು ನರ್ಸರಿ ಅಂದ್ರೆ ಒಂದು ಎಸ್ಲೂರು ನರ್ಸರಿ ಎಸ್ಲೂರು, ಇನ್ನೊಂದು ಬೆಟ್ಟ ಬೆಟ್ಟದ ಮನೆ ನಮ್ಮ ಹಾನ್ಬಾಳ ಹತ್ರ, ಮತ್ತು ಮೂಡಿಗೆರೆ ರೋಡಲ್ಲಿ ಹಾನ್ಬಾಳ ಹತ್ರ ಇರುವಂತಹ ಬೆಟ್ಟದ ನರ್ಸರಿಯಲ್ಲಿ ಅದು ಹತ್ರವಾದ್ದು. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಬೆಳಗೋಳ ಅಂತ ಕೊಪ್ಪ ಮತ್ತು ಬಾಳೆಹೊಂದು ಮಧ್ಯ ಇರುವಂತ ಮಧ್ಯ ನಮ್ಮ ನರ್ಸರಿ ಇದೆ. ಅದೇ ರೀತಿ ಮಡಿಕೇರಿ ರೈತರುಗಳಿಗೆ ಸೋಮವಾರಪೇಟೆ ಹತ್ರ ಐಗೂರು ಅಂತ ಇದೆ, ಐಗೂರು ನರ್ಸರಿ ಇದೆ. ಅದೇ ರೀತಿ ಇನ್ನೊಂದು ವಿರಾಜಪೇಟೆಗೆ ಹತ್ರ ಆಗುವಂತದ್ದು ಬಿಳಿಗಿರಿ ನರ್ಸರಿ ಇದೆ. ಒಟ್ಟು ಐದು ನರ್ಸರಿಗಳಿದೆ. ಅದೇ ಸುಮಾರು 4 ಲಕ್ಷ ಸಸಿಗಳನ್ನ ನಾವು ಈ ವರ್ಷ ಮಾಡಿದ್ವಿ. ಈಗಾಗಲೇ 2 ಲಕ್ಷ ಸಸಿಗಳು ರೈತರು ತಗೊಂಡೋಗಿದೆ. ಬೆಳಗಾವಿ ಏನ್ ಧಾರಣೆ ಮಾಡ್ತಾ ಇದ್ದೀರಿ? 10 ರೂಪಾಯಿಗೆ ಒಂದು ಒಂದು ಹುಟ್ಟಿ ಗಿಡಕ್ಕೆ 10 ರೂಪಾಯಿ. ಈಗ ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಭದ್ರಾಜ್ ಅವರು. ಹಲೋ, ನಮಸ್ತೆ ಹೇಳಿ ಸರ್. ಯಾರು, ಎಲ್ಲಿಂದ? ಸರ್, ನಾನು ರುದ್ರಯ್ಯ ಅಂತೇಳಿ ಮೂಲೆ ತಲುಪ ಕರೋಳ ಗ್ರಾಮದಿಂದ ಮಾತಾಡ್ತೀನಿ. ಹೇಳಿ ರುದ್ರಯ್ಯನವರ. ಸರ್, ನಮಗೀಗ ಮೆಣಸು ಮತ್ತು ಕಾಫಿ ಮಧ್ಯದಲ್ಲಿ ಸ್ವಲ್ಪ ಮಧ್ಯ ರಸ್ತೆ ಕಾರ್ಯಕ್ರಮಿಸಿದಾಗ. ಹಲೋ, ಹೇಳಿ ಹೇಳಿ. ಅದ್ರ ಮಧ್ಯದಲ್ಲಿ ಹೆಳೆ ಕೇಕರ್ ಅಂತ ಐಎಸ್ಬಿ ಹಾಕೊಂಡು ಈಗ ನಿರ್ಧಾರ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ನೆಗಡಿ ಗಿಡನೂ ತರ್ಸ್ಕೊಂಡಿದ್ದೀನಿ. ಸ್ವಲ್ಪ ಅದು ಅಂತರ ಬೆಳೆಯಾಗಿ ಒಂದು 10 ತಡಿಗೆ ಹಾಕ್ರೆ ಆಗುತ್ತಾ ಅಥವಾ 5 ತಡಿಗೆ ಹಾಕ್ರೆ ಆಗುತ್ತಾ? ನೋಡಿ ಸರ್, ಈ ಒಂದು ಕಾಫಿ ಜೊತೆ ಏಲಕ್ಕಿನ ಹಾಕಂಡ್ರೆ ಅದು ಉತ್ತಮವಾದಂತ ಒಂದು ಉತ್ಪಾದನೆ ಕೊಡಲ್ಲ. ಕಾಫಿಗೂ ತೊಂದರೆ ಆಗುತ್ತೆ ಮತ್ತು ಏಲಕ್ಕಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಕಾಫಿ ಮುದ್ದಲ್ಲಿ ಏಲಕ್ಕಿ ಹಾಕ್ತಾ ಇರೋದೆ ಬಹಳ ಒಳ್ಳೇದು. ಈಗ ಕಾಫಿ ರಸ್ತೆ ಬರ್ತಾನೆ ಬೇಲಿ ಸೈಡ್ ಅಂತ ಹೇಳ್ತೀವಲ್ಲ ಸರ್, ಅದ್ರ ಸೈಡಲ್ಲಿ ಹಾಕೊಳ್ಳೋಣ ಅಂತ ಬೇಲಿ ಸೈಡಲ್ಲಿ ಹಾಕಿ. ಅಲ್ಲ, ನಿಮ್ಗೆ ಕಾಫಿನ ಬಾರ್ಡರ್ ಹಾಕೊಂಡು ಒಳಗಡೆ ಏಲಕ್ಕಿ ಮಾತ್ರ ಕೆಲವು ಮರಗಳನ್ನ ಹಾಕೊಂಡಿದ್ರೆ ಪರವಾಗಿಲ್ಲ. ಕಾಫಿ ಮಧ್ಯದಲ್ಲಿ ಏಲಕ್ಕಿ ಹಾಕೋದು ಮಾಡಿದ್ರೆ ನಮಗೆ ಕಾಫಿ ಕೂಡ ಕುಂಠಿತ ಆಗುತ್ತೆ ಮತ್ತೆ ಏಲಕ್ಕಿ ಕೂಡ ಬೆಳವಣಿಗೆ ಕುಂಠಿತ ಆಗಿ ಉತ್ಪಾದನೆ ಎರಡರಲ್ಲೂ ಬರಲ್ಲ. ಹಾಗಾಗಿ ಕಾಫಿ ಮತ್ತು ಏಲಕ್ಕಿ ಒಂದು ಪೂರಕವಾದ ಬೆಳೆ ಆಗಲ್ಲ. ನಾನಾಗೆ ಒಳ್ಳೇದು, ಬಟ್ ಬಾಟಲಲ್ಲಿ ಕಾಫಿಗಳನ್ನ ಹಾಕಬಹುದು. ಈಗ ಹೊರಗಡೆ ಬಾಟಲ್ ಹಾಕೊಂಡು ಮಧ್ಯದಲ್ಲಿ ಕೆಲವು ನೆರಳು ಮರಗಳನ್ನ ಹಾಕೊಂಡು ಅಥವಾ ಆಲವಾಣ ಹಾಕೊಂಡು ಈಗ ಮಧ್ಯದಲ್ಲಿ 2012 ತೋಟ ಮಾಡಿದ್ದೀನಿ ನಾನು. ಅದು ಈಗ ರಸ್ತೆ ಮಂದ್ರೆ ನಾವು ಬೇಲಿ ಸೈಡ್ ಅಂತ ಮಾಡ್ತೇವೆ ಸರ್, ತೋಟದ ಬೇಲಿ ಬೇಲಿ ಸೈಡ್ ಅಲ್ಲಿ ಅದು ನೆರಳು ಜಾಸ್ತಿ ಅಲ್ಲಿ ಹಾಕೋಣ ಅಂತ. ಹಾಕಿ ಪರವಾಗಿಲ್ಲ, ಅಂದ್ರೆ ಏನಂದ್ರೆ ಸ್ವಲ್ಪ ಹಳೆ ಕಾಫಿ ಗಿಡ ಇದ್ರೆ ಸ್ವಲ್ಪ ಅದನ್ನ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಹಾಕಿದ್ರೆ ಪರವಾಗಿಲ್ಲ. ಯಾಕಂದ್ರೆ ನಿಮ್ಗೆ ಕಾಫಿ ಇಳುವರಿ ಬೇಕು ಮತ್ತೆ ಏಲಕ್ಕಿ ಇಳುವರಿ ಬೇಕು ಅಂದ್ರೆ ಕಷ್ಟ ಆಗುತ್ತೆ. ನಿಮ್ಗೆ ಕಾಫಿ ಮತ್ತು ಏಲಕ್ಕಿ ಮಾಡ್ಬೇಕಾದ್ರೆ ಐದರ ನೀವು ಕಾಫಿನ ಮರಿಬೇಕು ಅಥವಾ ಇದ್ರ ಏಲಕ್ಕಿ ಮರಿಬೇಕು, ಎರಡರಿಂದ ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಆಗಲಿ ಅಥವಾ ಒಳ್ಳೆ ರೀತಿಯ ಉತ್ಪಾದನೆ ಆಗಲ್ಲ. ಇಲ್ಲ, ಮಲೆನಾಡ ಬಗ್ಗೆ ಕಾಫಿ ಮರೆಯಕ್ಕಾಗಲ್ಲ, ಅಂತರ ಬೆಳೆಯಾಗಿ ಇದನ್ನ ನಾನು ಎಲೆಕ್ಕೆ ಹಾಕೋಣ. ರಸ್ತೆ ಬದಿ ಅಂದ್ರೆ ನಾವು ಬೇಲಿ ಸೈಡ್ ಅಲ್ಲಿ ಹಾಕ್ಬೇಕು, ಅದು ಸ್ವಲ್ಪ ನೆರಳು ಜಾಸ್ತಿ ಆ ಸೈಡ್ ಅಲ್ಲಿ ಹಾಕಿ ಅನುಕೂಲ ಆಗ್ಬೋದ್ರ ಅಂತ. ನೀವು ಆತರ ಒಂದು 50 ಗಿಡ 100 ಗಿಡ ಹಾಕತ್ತೀವಿ ಅಂದ್ರೆ ಅದು ಕಮರ್ಷಿಯಲ್ ಆಗಿ ನಿಮಗೆ ಬೇಡ ಆಗ್ತಿದ್ರೆ ಹಾಕಬಹುದು. ಆದ್ರೆ ಏಲಕ್ಕಿ ಒಂದು ಉತ್ತಮವಾದ ಒಂದು ಧಾರಣೆ ಮತ್ತು ಉತ್ತಮವಾದ ಲಾಭ ಕೊಡುವಂತ ಬೆಳೆ ಆದ್ರಿಂದ ಅದನ್ನೇ ಒಂದು ಪ್ರತ್ಯೇಕವಾಗಿ ಮಾಡ್ಕೊಂಡ್ರೆ ತುಂಬಾ ಸೂಕ್ತ. ಒಳ್ಳೇದು ರುದ್ರಯ್ಯನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಹಲೋ, ನಮಸ್ಕಾರ ಹೇಳಿ. ನಾವು ಬೇಲೂರು ಹತ್ರದಲ್ಲಿ ಸುಗ್ಲೂರ್ ಅಂತ ಹೇಳಿ ಅಲ್ಲಿಂದ ಫೋನ್ ಮಾಡೋದು. ಹೆಸರು? ಚಂದ್ರಾವತಿ ಅಂತ ಹೇಳಿ. ಹೇಳಿ ಚಂದ್ರಾವತಿ ಅವರು. ಸರ್, ನಂದೊಂದು 4 ಎಕರೆ ಕಾಫಿ ತೋಟ ಇದೆ. ಈಗ ಮಾಡಿರೋದು, ನಾವು ರಿಟೈರ್ಡ್ ಆದ್ಮೇಲೆ ಮಾಡ್ಕೊಂಡಿರೋದು. ಸೊ ಅದ್ ಸ್ವಲ್ಪ ಏಲಕ್ಕಿ ಮಾಡೋಣ ಅಂತ ಯೋಚಿಸ್ತಾ ಇದ್ದೀವಿ. ಅದಕ್ಕೆ ಅದ್ರ ಬಗ್ಗೆ ನಂಗೇನು ಐಡಿಯಾ ಇಲ್ಲ ಸರ್. ಈಗ ಆಲ್ರೆಡಿ ಒಂದ್ ಗಿಡ ಹಾಕೊಂಡಿದ್ದೆ, ಅದ್ರಲ್ಲಿ ಬರ್ತಾ ಇದೆ, ತೆನೆ ಬಂದಿದೆ, ಚೆನ್ನಾಗಿ ಕಾಯಿ ಬಂದಿದೆ ಅದ್ರಲ್ಲಿ. ಅದಕ್ಕೆ ಅದನ್ನ ಒಂದ್ 2-3 ಲೈನ್ ಹಾಕ್ಬೇಕಂತ ಯೋಚಿಸಿದ್ವಿ. ಇದು ಈಗ ನಿಮ್ಮ ಒಂದು ಆಲೋಚನೆ ಸರಿ ಇದೆ. ಆದ್ರೆ ಈಗ ಕಾಫಿ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಗಿಡ ಇದ್ರೆ ಪರವಾಗಿಲ್ಲ, ಆಯ್ತಾ? ಇಲಚಿನ ಹಾಕೊಂಡು ಒಂದು 3-4 ಬೆಳೆ ಬಂದ್ಮೇಲೆ ಏಲಕ್ಕಿನ ತೆಗೆದು ಬರೀ ಕಾಫಿನ ಅಭಿವೃದ್ಧಿ ಮಾಡ್ಕೋಬಹುದು, ಆಯ್ತಾ? ಏಲಕ್ಕಿ ನೀವು ಕಾಫಿ ಒಳಗೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಕಾಫಿ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ ಮತ್ತು ಏಲಕ್ಕಿ ಕೂಡ ಕುಂಠಿತ ಆಗುತ್ತೆ. ಸರ್, ಕಾಫಿ ಒಳಗಡೆ ಹಾಕಲ್ಲ, ಒಂದೆರಡು ಲೈನ್ ಹಾಗೆ ಬಿಟ್ಟಿದೀವಿ ಖಾಲಿ, ಅದ್ರಲ್ಲಿ ಹಾಕ್ಬೋದಲ್ಲ? ಖಾಲಿ ಹಾಕಿ ಪರವಾಗಿಲ್ಲ, ಆತರ ಹಾಕ್ಬೋದು, ಖಂಡಿತ ಹಾಕ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ಒಳಗಡೆ ಬೇಡ, ಕಾಫಿ ಗಿಡಗಳ ಬಿಟ್ಟು ಒಳಗಡೆ ಅಂದ್ರೆ 2 ಲೈನ್ ಆಗಲಿ 3 ಲೈನ್ ಆಗಲಿ ಹಾಕಲಿ, ಪರವಾಗಿಲ್ಲ, ಹಾಕಬಹುದು. ಓಕೆ ಸ್ವಲ್ಪ ಮಾವಿನ ಗಿಡ ಹಲಸಿನ ಗಿಡ ಹಾಗೆಲ್ಲ ಇದೆ ಆ ಲೈನ್ ಅಲ್ಲಿ ಏನು ಕಾಫಿ ಸರ್ ಅದಕ್ಕೆ ಫಸ್ಟ್ ಹಾಕುವಾಗ ಎಷ್ಟು ಗುಂಡಿ ತೆಗಿಬೇಕು ಆಳ ಮತ್ತೆ ಏನ್ ಗೊಬ್ಬರ ಹಾಕ್ಬೇಕು ಅದೆಲ್ಲ ಒಂಚೂರು ಹೇಳ್ಬೇಕಿತ್ತು ನನಗೆ ಈಗ ಹೇಳ್ತೇನೆ ಅಲ್ಲ ಏನಂದ್ರೆ ಮುಖ್ಯವಾಗಿ ಅದಕ್ಕೆ ಒಂದೂವರೆ ಅಡಿ ಅಗಲ ಒಂದೂವರೆ ಅಡಿ ಉದ್ದ ಮತ್ತೆ ಒಂದೂವರೆ ಅಡಿ ಆಳ ಓಕೆ ಒಂದೂವರೆ ಮಾಡ್ಬಿಟ್ಟು ಮತ್ತೆ ಆಗಲ್ವಾ ಉದ್ದಕ್ಕೆ ಈಗ ಮನೆ ಏನಾದ್ರೂ ಪಾಯ ತೆಗಿತಾರಲ್ಲ ಆ ತರ ಹಾಕಿ ಹಾಕಲ್ವಾ ಟ್ರೆಂಚ್ ತರ ಮಾಡಬಹುದಾ ಅಂತ ಕೇಳ್ತೀವಿ ಟ್ರೆಂಚ್ ಮಾಡಿದ್ರು ಕೂಡ ಮಾಡಬಹುದು ಅವಾಗ ಆರಣಿ ಆರಣಿ ಅಂತದಲ್ಲಿ ಒಂದು ಗಿಡಗಳನ್ನ ಹಾಕಬಹುದು ಸಾಮಾನ್ಯವಾಗಿ ಟ್ರೆಂಚ್ ಮಾಡೋದು ನಾವು ಏಲಕ್ಕಿ ನರ್ಸರಿಗೋಸ್ಕರ ಈ ಸಕ್ಕರೆ ಕಂದಿಗಳನ್ನ ಅಭಿವೃದ್ಧಿಗೆ ಟ್ರೆಂಚ್ ಸೂಕ್ತವಾಗುತ್ತೆ ಇದು ಕೂಡ ನೀವು ಮಾಡಬಹುದು ಜಾಗ ಜಾಸ್ತಿ ಇಲ್ಲ ಅಂದ್ರೆ ನಿಮ್ಗೆ ಎರಡು ಲೈನ್ ಮೂರು ಲೈನ್ ಮಾಡಬೇಕು ಅಂದ್ರೆ ನಿಮಗೆ ಖಂಡಿತ ಮಾಡಬಹುದು ಅದಕ್ಕೆ ಪ್ರಮುಖವಾದ ಗೊಬ್ಬರ ಅಂದ್ರೆ ಫಸ್ಟ್ ಟ್ರೆಂಚ್ ಮಾಡಿ ಅದಕ್ಕೆ ಭೂಮಿ ಮಟ್ಟವರೆಗೂ ಮತ್ತೆ ಅದೇ ಮಣ್ಣ ತುಂಬಿಟ್ಟು ನಂತರ ನೀವು ಒಂದೊಂದು ಐದಡಿ ಅಥವಾ ಆರಡಿ ಸಾಲಿಗೆ ಒಂದು ಒಂದು ಕಡ್ಡಿಗಳನ್ನ ಇಟ್ಕೊಂಡು ಆ ಸಾಲ ಐದಡಿ ಒಂದೊಂದು ಅಥವಾ ಆರಡಿ ಒಂದು ಗುಂಡಿ ತರ ಈಗ ಮಣ್ಣು ತುಂಬಿರ್ತಾರಲ್ಲ ಚಿಕ್ಕದಾಗಿ ಕೈಗೆ ಗುಂಡಿ ತರ ಮಾಡಿ ಆ ಗುಂಡಿಗೆ ಸ್ವಲ್ಪ ಈ ಒಂದು ಕಾಂಪೋಸ್ಟ್ ಇದೆಲ್ಲ ಕಾಂಪೋಸ್ಟ್ ಅಥವಾ ಎರೆ ಗೊಬ್ಬರ ಆಗ್ಬೋದು ಅಥವಾ ಕಾಂಪೋಸ್ಟ್ ಆಗ್ಬೋದು ಅಥವಾ ಸಗಣಿ ಗೊಬ್ಬರ ಆಗ್ಬೋದು ಈಗೆಲ್ಲ ನಮ್ಮ ಕಾಫಿ ಮುಲ್ಲಾ ಕಾಂಪೋಸ್ಟ್ ಇದೆ ಅಥವಾ ಅಡಿಕೆ ಕಾಂಪೋಸ್ಟ್ ಇದೆ ಯಾವ್ದೋ ಪರವಾಗಿಲ್ಲ ಒಂದೊಂದು ಕೆಜಿ ಅಷ್ಟು ಒಂದೊಂದು ಗುಂಡಿಗೆ ಜೊತೆ ಸ್ವಲ್ಪ ರಾಕ್ ಫಾಸ್ಫೇಟ್ ಅಂತ ಫರ್ಟಿಲೈಸರ್ ಇದೆಲ್ಲ ಈಗ ಆಲ್ರೆಡಿ ಇದೆ ಅಲ್ಲ ಒಂದ್ ಎರಡ್ ಮೂರು ಗುಣಿ ಇದೆ ನಮ್ಮ ಇದರಲ್ಲಿ ಅದನ್ನೇ ಹಾಕ್ಬೋದಾ ಇಲ್ಲ ಹೊಸ ಗಿಡಗಳು ತಂದು ಹಾಕ್ಬೋದಾ ಅಲ್ಲ ಆಕ್ಚುಲಿ ನೀವು ಈಗ ನಿಮ್ದು ಎಲ್ಲಿ ತಂದ್ರೆ ಅಲ್ಲ ಅದನ್ನ ಇಲ್ಲಿ ಹಾಸನ ಆಕ್ಚುಲಿ ನಾವಿರೋದು ಹಾಗಾಗಿ ಇದು ಕೇರಳ ನಿಂದಾಣಿ ಗ್ರೀನ್ ಗೋಲ್ಡ್ ತೀರ್ಥ ಎಲ್ಲ ಒಂದು ಬೇಕಾಗಲು ಬಂದಿದೆ ಅದಕ್ಕೆ ಮುಖಾಂತರ ಕಣ್ಣು ಮುಖಾಂತರ ಮಾಡಿದ್ರೆ ಬಹಳ ಸೂಕ್ತ ನಮ್ಮ ಕರ್ನಾಟಕದ ಲೋಕಲ್ ಎರಡು ಯಾವ್ದಾದ್ರು ಕೂಡ ಅದನ್ನ ಮಾಡೋದು ಒಳ್ಳೇದು ಒಳ್ಳೇದು ಚಂದ್ರಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ ಒಳ್ಳೇದು ಚಂದ್ರಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ ನಮಸ್ತೆ ಆಕಾಶವಾಣಿ ಯಾರು ಎಲ್ಲಿಂದ ಮಾತಾಡ್ತೀರಿ ನಮಸ್ತೆ ಸರ್ ಹೇಳಿ ಚಿಕ್ಕಮಂಗ್ಳೂರು ತಾಲೂಕು ಹೊಸಪುರದಿಂದ ಅನ್ಪೂರ್ಣ ನಂಜುಂಡ ಅಂತ ಹೇಳಿ ಅನ್ಪೂರ್ಣ ಅವರ ಈಗ ನಾವು ಕಾಫಿ ತೋಟದಲ್ಲೂ ಏಲಕ್ಕಿನ ಹಾಕ್ಬೋದಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಮೆಣಸಿದೆ ಸಿಲ್ವಾರ್ ಇದೆ ಕಾಫಿ ಗಿಡ ಇದೆ ಇಷ್ಟ ಮಧ್ಯದಲ್ಲಿ ಎಷ್ಟು ಅಂತರವಾಗಿ ಹಾಕ್ಬೇಕು ಅಂತ ಇದು ಇದು ಕಾಫಿ ಒಳಗಡೆ ಏಲಕ್ಕಿ ಮಾಡ್ತಿರೋದು ತುಂಬಾ ಒಳ್ಳೇದು ಕಾಫಿ ಬರಲ್ಲ ಕಾಫಿನ ಸಪರೇಟ್ ಇದು ನಾವು ಏಲಕ್ಕಿನ ಸಪರೇಟ್ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಆದ್ರೆ ಕಾಫಿ ಚಿಕ್ಕ ಗಿಡ ಇದ್ರೆ ಈಗ ಎರಡ್ ವರ್ಷ ಒಂದ್ ವರ್ಷದ ಕಾಲದಿಂದ ಈಗ ಏಲಕ್ಕಿ ಗಿಡ ಹಾಕೊಂಡು ಒಂದ್ ಮೂರು ಕ್ರಾಸ್ ಏಲಕ್ಕಿ ತಗೊಂಡು ಆಮೇಲೆ ಏಲಕ್ಕಿ ಗಿಡನ ಕಿತ್ತಾಕಬೇಕಾಗುತ್ತೆ ಹಾಗಾಗಿ ಇವತ್ತು ಈಗಿರೋ ಕಾಫಿ ತೋಟದೊಳಗೆ ನಾವು ಮಾಡಿದ ಏಲಕ್ಕಿ ಮಾಡಿದ್ರೆ ಅಷ್ಟೊಂದು ಸೂಕ್ತವಾದಲ್ಲ ಪಕ್ಷ ತುಂಬಾ ಹಳೆ ಕಾಫಿ ತೋಟ ಇದ್ದು ಅದನ್ನೆಲ್ಲ ನೀವು ಕಾಫಿ ಇಳುವರಿ ಕಡಿಮೆ ಆಗಿದೆ ಅಂದ್ರೆ ಇದನ್ನ ಟ್ರಿಪ್ ಮಾಡಿ ಮೊದಲು ನೀವು ಏಲಕ್ಕಿನೇ ಮಾಡಬಹುದು ಈಗ ನಮ್ಗೆ ಕಾಫಿಯಿಂದ ಕೂಡ ಉತ್ಪಾದನೆ ಬೇಕು ಮತ್ತು ಏಲಕ್ಕಿ ಕೂಡ ಉತ್ಪಾದನೆ ಬೇಕು ಅಂದ್ರೆ ಕಷ್ಟ ಆಗುತ್ತೆ ಎರಡಕ್ಕೂ ಹಾಗಾಗಿ ಸಪರೇಟ್ ಮಾಡಕ್ಕೆ ಬಹಳ ಒಳ್ಳೇದು ಸೂಕ್ತ ಈಗ ಹಾಗಾದ್ರೆ ಅದ್ರ ಜೊತೆ ಹಾಕದ್ ಬೇಡ ಅಂತ ಹೇಳ್ತೀರಾ ಸರ್ ಈಗ ಕಾಫಿ ನಿಮ್ಮಲ್ಲಿರೋ ಕಾಫಿ ತೋಟ ಎಷ್ಟು ವರ್ಷದ್ದು ಹೊಸ ಇವಾಗ ಹಳೇದು ಇದೆ ಹೊಸದು ಇದೆ ಅದ್ರ ಮಧ್ಯದಲ್ಲಿ ಒಂದೊಂದು ಬೆಳ್ಕೊಂಡಿದೀವಿ ಸಿಲ್ಲ ಅಂದ್ರೆ ಒಂದ್ ಎರಡು ವರ್ಷ ಒಳಗಡೆ ಕಾಫಿ ಆದ್ರೆ ಇಲ್ಲ ನಾಲ್ಕೈದು ವರ್ಷ ಆಗಿದೆ ಇಳುವರಿ ಬರ್ತಾ ಇದೆಯಾ ಬರ್ತಾ ಇದೆ ಮತ್ತೆ ಇಳುವರಿ ಬರ್ತಾ ಇರೋ ಕಾಫಿ ತೋಟದಲ್ಲಿ ಏಲಕ್ಕಿನ ಹಾಕೊಂಡ್ರೆ ಸೊ ಏಲಕ್ಕಿನು ಚೆನ್ನಾಗಿ ಅಭಿವೃದ್ಧಿ ಆಗಲ್ಲ ನಮ್ ಕಾಫಿ ಇಳುವರಿ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಅದು ಸಪರೇಟ್ ಆಗಿ ಮಾಡೋದೇ ಒಳ್ಳೇದು ಈಗ ಚಿಕ್ಕ ಗಿಡ ಒಳಗಡೆ ಇದ್ದು ನಿಮ್ಗೆ ಇಳುವರಿ ಕಾಫಿ ಬರ್ತಿಲ್ಲ ಅಂದ್ರೆ ನೀವು ಬೇಕಾದ್ರೆ ಏಲಕ್ಕಿನ ಒಂದ್ ಮೂರು ವರ್ಷ ನಾಲ್ಕು ವರ್ಷ ಚೆನ್ನಾಗಿ ಬೆಳೆಸ್ಕೊಂಡು ಇಳುವರಿ ತಗೊಂಡು ಆಮೇಲೆ ನೀವು ಬೇಕಾದ್ರೆ ಏಲಕ್ಕಿ ತೆಗಿಬಹುದು ಬಟ್ ಈಗ ಇಳುವರಿ ಇರೋದ್ರಿಂದ ನನ್ನ ಪ್ರಕಾರ ನೀವು ಕಾಫಿ ಒಳಗಡೆ ಏಲಕ್ಕಿ ಹಾಕೋದ್ರೆ ಒಳ್ಳೇದು. ಮೆಣಸು ಇದೆಯಲ್ಲ ಹಾಗಾಗಿ ಕಷ್ಟ ಆಗುತ್ತೆ ಏನಲ್ಲ ಸರ್ ಹಾಕಿದ್ರೆ. ಅಲ್ಲ ಅಲ್ಲ ಈಗ ಇದು ಕಾಫಿ ಕಾಳುಮೆಣಸು ಒಳ್ಳೆ ಪೂರಕವಾದ ಬೆಳೆ ಆಯ್ತಾ? ಕಾಫಿ ಕಾಫಿ ಜೊತೆ ಕಾಳುಮೆಣಸು ಒಳ್ಳೆ ಪೂರಕವಾದ್ದು. ಅದೇ ರೀತಿ ಅಡಿಕೆ ಕಾಳುಮೆಣಸು ಮತ್ತೆ ಏಲಕ್ಕಿ ಪೂರಕವಾದ್ದು ಪರವಾಗಿಲ್ಲ ಆಯ್ತಾ? ಬಟ್ ಆದ್ರೆ ಕಾಫಿ ಮತ್ತು ಏಲಕ್ಕಿ ಪೂರ್ವಕ ಹಾಕಿರಲ್ಲ. ಪೂರ್ವಕ ಅಂದ್ರೆ ಒಂದಕ್ಕೆ ಒಂದಕ್ಕೆ ಅದು ಸಹಾಯ ಮಾಡಲ್ಲ. ಒಂದ್ರ ಮೇಲೆ ಒಂದು ದಬ್ಬಾಳಿಕೆ ಮಾಡುತ್ತೆ. ಹಾಗಾಗಿ ಎರಡು ಕೂಡ ಸರಿಯಾಗಿ ಬರಲ್ಲ. ಹಾಗಾಗಿ ಕಾಫಿ ಪೊಟ್ಟನೆ ಬೇರೆ ಆಗಲಿ ಕಾಫಿ ಒಳಗಡೆ ಕಾಳುಮೆಣಸು ಇರಲಿ ಅದು ಒಳ್ಳೆಯ ಒಂದು ಒಂದು ಪದ್ಧತಿ ಕೃಷಿ ಪದ್ಧತಿ. ಒಳ್ಳೆದಮ್ಮ ಅನ್ನಪೂರ್ಣ ನಂಜುಂಡ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ. ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಆಯ್ತಮ್ಮ ನಮಸ್ಕಾರ. ಡಾಕ್ಟ್ರೆ ಈಗ ಏಲಕ್ಕಿ ಸಸಿಗಳನ್ನ ನಾಟಿ ಯಾವಾಗ್ಲಿಂದ ಆರಂಭ ಮಾಡಬೇಕು, ಎಲ್ಲಿವರೆಗೂ ಮಾಡಬಹುದು? ಈಗ ಸಸಿನ ನಾಟಿ ಮಾಡಕ್ಕಿದ್ರೆ ಈ ತಿಂಗಳು ಈಗ ಈಗ ಈಗ ಈಗ ಮುಂಗಾರು ಮಳೆ ಶುರುವಾದ ಮುಂಚೆನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮುಂಗಾರು ಮಳೆ ಶುರುವಾದ್ಮೇಲೆ ಒಂದು ಗ್ಯಾಪ್ ಬರುತ್ತೆ, ಆ ಗ್ಯಾಪ್ ಟೈಮಲ್ಲಿ ನಾವು ಏಲಕ್ಕಿ ಗಿಡಗಳನ್ನ ಹಾಕಬಹುದು. ಸ್ವಲ್ಪ ಕಡಿಮೆ ಮಳೆ ಬರುವಂತ ಪ್ರದೇಶಗಳಲ್ಲಿ, ಹೆಚ್ಚು ಮಳೆ ಬರುವಂತ ಪ್ರದೇಶ ಆದ್ರೆ ಆದಷ್ಟು ಸ್ವಲ್ಪ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಏಲಕ್ಕಿ ಆಗತ್ತೆ. ಓಕೆ ಡಾಕ್ಟರ್, ತಾವು ಆರಂಭದಲ್ಲಿ ಹೇಳಿದ್ರಿ ನಮ್ಮ ಪ್ರದೇಶದಲ್ಲಿ ಏಲಕ್ಕಿ ಒಂದು ಕಾಲದಲ್ಲಿ ತುಂಬಾ ಜಾಸ್ತಿ ಬೆಳೀತಾ ಇತ್ತು ಅಂತ. ಹೌದು, ಕಡಿಮೆ ಆಗೋದಕ್ಕೆ ಏನ್ ಕಾರಣ? ಅದಕ್ಕೆ ಸಲುವಾದ ಮೂರು ಕಾರಣಗಳಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಒಂದು 32 ವರ್ಷ ಏಲಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡಿ ಕೇರಳದಲ್ಲಿ ಮಾಡಿದ್ದೀನಿ, ತಮಿಳುನಾಡಲ್ಲಿ ಮಾಡಿದ್ದೀನಿ ಮತ್ತು ಕರ್ನಾಟಕದಲ್ಲಿ ಮಾಡಿದ್ದೀನಿ. ನನ್ನ ಅನುಭವದಲ್ಲಿ ಮೂರು ಪ್ರಮುಖ ವಿಷಯಗಳನ್ನ ನಾವು ಅನುಭವವಾಗಿ ಹೇಳಬೇಕಾಗುತ್ತೆ. ಮೊದಲನೇ ಏನಪ್ಪಾ ಅಂದ್ರೆ ಮೊದಲು ಕಾಫಿ ಏಲಕ್ಕಿ ಕಾಳುಮೆಣಸು ಇತ್ತು. ಅವಾಗ ಕಾಫಿ ಬೋರ್ಡ್ ಕಂಟ್ರೋಲ್ ಇತ್ತು, ಬೆಳೆಗಾರರಿಗೆ ಅಷ್ಟೊಂದು ಲಾಭದಾಯಕ ಆಗಿರಲಿಲ್ಲ ಅವಾಗ. ನಂತರ ಭಾರತ ಸರ್ಕಾರದ ನಿಯಮ ಪ್ರಕಾರ ಫ್ರೀ ಟ್ರೇಡ್ ಅಂತ ಮಾಡಿದ್ರು. ಅವಾಗ ಬೆಳೆಗಾರರಿಗೆ ಸ್ವತಂತ್ರ ಸಿಕ್ತು, ಕಾಫಿನ ಚೆನ್ನಾಗಿ ಬೆಳೆದು ಅವ್ರು ಯಾರಿಗೆ ಬೇಕಾದ್ರೆ ಮಾರ್ಕೋಬಹುದು. ಆ ಒಂದು ಸ್ವತಂತ್ರ ಸಿಕ್ಮೇಲೆ ಅಲ್ಲಿ ಕಾಫಿನ ಅವರಿಗೆ ಸಾಕಷ್ಟು ದುಡ್ಡುಗಳನ್ನ ಅವ್ರು ನೋಡಿದ್ರು, ಸ್ವಲ್ಪ ತೃಪ್ತಿಯಾಗಿ ಕಾಫಿ ಬಗ್ಗೆ ಜಾಸ್ತಿ ಒಲವು ಕೊಟ್ಟು ಅವಾಗ ಏಲಕ್ಕಿನ ಅವರು ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಸದ್ಯ ಸ್ವಲ್ಪ ಕಡಿಮೆ ಆಯ್ತು. ಸರ್ ಒಂದು ದೂರು ಒಂದು ದೂರವಾಣಿ ಡಾಕ್ಟ್ರೆ ಒಂದು ದೂರವಾಣಿ ಕರೆ ಇದೆ ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ. ನಮಸ್ತೆ. ಯಾರು ಎಲ್ಲಿಂದ? ಸರ್ ನಾವು ತುರುವೇಕೆರೆಯಿಂದ. ಹೆಸರು? ರಾಜೇಶ್ ಅಂತ. ಹೇಳಿ ರಾಜೇಶ್ ಅವರು. ಸರ್ ನಾವು ಏಲಕ್ಕಿ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಅದು ಆಗ್ಬಹುದಾ, ತೆಂಗಿನ ತೋಟದಲ್ಲಿ ಬೆಳಿಬಹುದಾ ಅಂತ ಒಂದು ನಮ್ಗೆ ಮಾಹಿತಿ ಬೇಕು. ಹಲೋ. ತೆಂಗಿನ ತೋಟದಲ್ಲಿ ಏಲಕ್ಕಿ ಬೆಳಿಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗತ್ತೆ. ಆದ್ರೆ ನಿಮ್ಗೆ ಒಂದು ಒಂದು ಈಗ ನಿಮ್ಮ ಅಂತರ ಎಷ್ಟಿದೆ ಒಂದ್ ತೆಂಗಿಗೂ ಇನ್ನೊಂದು ತೆಂಗಿಗೂ? ಅಂತರ ಎಷ್ಟಿದೆ ಒಂದ್ ಅಂತರ ಎಷ್ಟಿದೆ? ಅಂತರ ತೆಂಗಿನ ಗಿಡದಲ್ಲಿ ನಾಲ್ಕು ಮಾರ್ ಮೂರು ಮಾರ್ ಗ್ಯಾಪ್ ನಲ್ಲಿ ಇದೆ. ಹಾಗಾಗಿ ಅದು ಮಧ್ಯದಲ್ಲಿ ಬೆಳಿಬಹುದಾ? ಮಧ್ಯದಲ್ಲಿ ಒಂದ್ ಸಾಲ ಬೆಳಿಬಹುದು. ಬಟ್ ಒಂದೇ ಒಂದು ಒಂದ್ ಕಾಲ ನೆನಪ ಅಂದ್ರೆ ಈ ಗರಿಗಳು ಬೀಳಬಾರ್ದು. ಗರಿ ಬೀಳಬಾರ್ದು. ಗರಿ ಬಿದ್ರೆ ಏಲಕ್ಕಿ ಗಿಡಗಳು ಡ್ಯಾಮೇಜ್ ಆದ್ರೆ ನಮಗೆ ಇಳುವರಿ ಮೇಲೆ ಅದು ತುಂಬಾ ಪರಿಣಾಮ ಬೀರುತ್ತೆ. ಹಾಗಾಗಿ ಅದೊಂದೇ ತೊಂದರೆ. ಅದ್ ಬಿಟ್ರೆ ನೀವು ಮೊದಲು ಏಲಕ್ಕಿ ಮಾಡಬಹುದು. ಸ್ವಲ್ಪ ಗರಿಗಳು ಒಣಗಿ ಬೆಳಕು ಮುಂಚೆನೆ ಅಂತ ನಾವು ತಿಳಿಸಿವ ಒಂದು ಶ್ರಮ ವಹಿಸಿದ್ರೆ ಏಲಕ್ಕಿ ಮಾಡಬಹುದು, ಏನ್ ಕಷ್ಟ ಇಲ್ಲ. ಒಳ್ಳೇದು ರಾಜೇಶ್ ಅವರ ಕರೆ ಮಾಡಿದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಹೇಳಿ ಸರ್. ಜಗದೀಶ್ ಅಂತ ಮಾತಾಡ್ತಾರೆ. ಯಾರು? ಜಗದೀಶ್ ಅಂತ, ಸಕಲೇಶ್ಪುರ ತಾಲೂಕು ಪಾಲಹಳ್ಳಿಯಿಂದ. ಹೇಳಿ ಜಗದೀಶ್. ಸರ್ ಅದೇ ಹೊಸದಾಗಿ ಮಾಡೋಣ ಅಂತ ಮಾಡಿದೀವಿ ಏಲಕ್ಕಿನ. ಅದು ಗಡ್ಡಲ್ಲಿ ಮಾಡಬಹುದಾ ಅಂತ ಸರ್. ಈಶ್ವರಿ ಭತ್ತ ಬೆಳೀತಾ ಇದ್ವಿ, ಡ್ರಿಪ್ ಇರಿಗೇಷನ್ ಮಾಡಬಹುದಾ ಸರ್ ಅಂತ. ಎಲ್ಲಿ? ಸಕಲೇಶ್ಪುರ ಪಾಲಹಳ್ಳಿ ಸರ್. ಅಲ್ಲ ಸರಿ, ಯಾವ ಪ್ರದೇಶದಲ್ಲಿ ಪ್ರದೇಶ ಆಗಿದೆ ನಮ್ಮ ತೋಟದ ಸ್ಥಿತಿ ಆಗಿದೆ? ಗದ್ದೆಯಲ್ಲಿ ಹೊಸದಾಗಿ ಕಾಣಿಸ್ಬೋದ, ಗದ್ದೆಲ್ ಮಾಡಬಹುದಾ ಅಂತ. ಗದ್ದೆಯಲ್ಲಿ ನೀವು ಖಂಡಿತ ಮಾಡಬೇಕು ಅಂದ್ರೆ ಮೊದಲು ನೀವು ಮೊದಲು ಸ್ವಲ್ಪ ನೀರು ಚೆನ್ನಾಗಿ ಇಳಿಸ್ಕೋಬೇಕು ಆಯ್ತಾ? ಸೊ ಮೊದಲು ಅಲ್ಲಿ ಮೊದಲು ಕಾರ್ಯಕ್ರಮ ಮತ್ತೆ ಚೆನ್ನಾಗಿ ನೀರುಗಳು ಸರ್ವಾಗಿ ಇರಬೇಕು, ಕೆಲಕಿಗೆ ಸರ್. ಆನೆ ಒಳದ ನೆರಳಿಗೆ ಆನೆ ಒಳ ಇಟ್ಕೋಬೇಕು ಸರ್. ಈಗ ಈ ಸದ್ಯಕ್ಕೆ ಬೇರೆ ಏನ್ ಮಾಡಕ್ ಹಾಲುವಣ ಕೆಲವು ಮರಗಳನ್ನ ಕೂಡ ಈಗ ಹಾಕಲೆ ಸುಮಾರು ನಿಧಾನ ಆಗುತ್ತೆ, ಹಾಲುವಣ ಬೇಗ ಬರುತ್ತೆ ಆಯ್ತಾ. ಅದಕ್ಕೆ ಸ್ವಲ್ಪ ಆದ್ರೆ ಒಂದೇ ಒಂದು ಏನಪ್ಪಾ ಅಂದ್ರೆ ಈ ಒಂದು ಗದ್ದೆಯಲ್ಲಿ ಸಾಕಷ್ಟು ನೀವು ಈ ಒಂದು ಸಾವಯವ ಅಂಶ ಜಾಸ್ತಿ ಸೇರಿಸಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರಗಳನ್ನ ಜಾಸ್ತಿ ಬೇಕಾಗತ್ತೆ ಆಯ್ತಾ. ಸರಿ, ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೊಂಡು ನೀವು ಸ್ವಲ್ಪ ಸ್ವಲ್ಪ ಏರು ಮಾಡಿತರ ಅಂದ್ರೆ ಭೂಮಿಗಿಂತ ಮೇಲ್ಗಡೆ ಸ್ವಲ್ಪ ಮಣ್ಣುಗಳನ್ನ ಸ್ವಲ್ಪ ಕೆಮ್ಮಣ್ಣು ಹೊರಗಡೆ ತಂದು ಹಾಕೊಂಡು ಇಲ್ಲಿವರೆಗೆ ಇಳುವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಬಹುದು, ಗದ್ದೆಯಲ್ಲಿ ಜಾಗ ಇಲ್ಲ ಅಂದ್ರೆ ಗದ್ದೆಯಲ್ಲಿ ಮಾಡಬಹುದು, ಬಟ್ ನೀರು ನಿಂತ್ಕೋಬಾರ್ದು. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಡಬೇಕು. ಅದರಲ್ಲೂ ಕೂಡ ಈ ಗದ್ದೆಗಳ ಪ್ರದೇಶಗಳಿಗೆ ನಮ್ಮ ಕೇರಳ ವೆರೈಟಿಗಳು ಅಂದ್ರೆ ಬಹಳ ಒಳ್ಳೇದು. ಹೈಬ್ರಿಡ್ಗಳು ಕೇರಳ ವೆರೈಟಿ ನಮ್ಮ ಲೋಕಲ್ ವೆರೈಟಿಗೆ ಸ್ವಲ್ಪ ಸದ್ಯ ಜಾಸ್ತಿ ಬೇಕಾಗುತ್ತೆ ಮಾಡಬಹುದು. ಒಳ್ಳೆಯದು ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್, ನನ್ನ ಹೆಸರು ಜಯಂತಿ ವೀರಾಜ್ ಅಂತ, ಚಿಕ್ಕಹಳ್ಳಿಯಿಂದ. ಜಯಂತಿ ವೀರಾಜ್ ಹೇಳಿ ಅಮ್ಮ. ಸರ್, ನಾವು ಯಾಲಕ್ಕಿನ 15 ವರ್ಷದ ಹಿಂದೆ ಕಾಫಿ ತೋಟದಲ್ಲೇ ಬೆಳೆದಿದ್ದು, ನೆಲ್ಲಿಯಾಡಿ ಮೂಡಿಗೆರೆ ಫಾರಂ ಇಂದ. ಅದು ಒಳ್ಳೆ ಬೆಳೆ ಬಂದಿತ್ತು. ಈಗ ಮತ್ತೆ ಆ ಕೃಷಿನ ಮಾಡ್ಬೇಕು ಅಂತ ನಾವು ಬೆಟ್ಟದ ಮನೇಲಿ ಬುಕ್ ಮಾಡಿದೀವಿ ಗಿಡಗಳನ್ನ. ಈಗ ನಾವು ಅದನ್ನ ಈಗ ಈ ವಾರದಲ್ಲಿ ಬಂದು ತಗೊಂಡೋಗ್ಲಿ ಕೇಳಿದ್ರು. ಆದ್ರೆ ಅದು ಎರಡು ಕ್ರಾಪ್, ICR ಮತ್ತೆ ಇನ್ನೊಂದೇನೋ ಹೇಳಿದ್ರು. ಅದನ್ನ ಯಾವ ಅದನ್ನ ಯಾವ ರೀತಿ ಕೃಷಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಡಾಕ್ಟರ್. ಈಗ ನೀವು ಆಗಲೇ ನೆಲ್ಲಾಣಿ ಕೃಷಿ ಮಾಡಿದ್ರ ನೀವು ಈಗ ನಿಮಗೆ ತೇಜಿನಿ ತೇಜಿನಿ ಪದವಿ ಬಂದಂಗೆ ಲೆಕ್ಕ ಸರ್. ಅದೊಂದು ಉತ್ತಮವಾಗಿ ಉತ್ತಮವಾದಂತ ತಳಿ ಮತ್ತು ಅದು ಹೆಚ್ಚಿನ ಇಳುವರಿ ಕೊಡುವಂತ ತಳಿ ಅದು. ಅದ್ರ ಬಗ್ಗೆ ನೀವು ಅದನ್ನ ಬೆಳೆಸಿ ನೀವು ಇಳುವರಿ ನೋಡಿದ್ಮೇಲೆ ಈ ನಮ್ಮ ಕರ್ನಾಟಕದ ವೆರೈಟಿ ನಮಗೆ ನಾವೇನ್ ಕೊಡ್ತೀವಿ ಬಟ್ಟೆ ಮರೆಯಿಂದ ಅದು ಅದನ್ನ ಚೆನ್ನಾಗಿ ಮಾಡ್ಕೊಂಡ್ ಕಷ್ಟ ಆಗಲ್ಲ. ಅದು ಹೇಗೆ ಬೆಳಿತೀವಿ ಹಾಗೇನೆ ಬೆಳಿಬಹುದಲ್ವಾ? ತೋಟದಲ್ಲಿ ಇದು ಗದ್ದೆಯಲ್ಲಿ ಮಾಡ್ತಾ ಇದೀವಿ ನಾವು. ನೆರಳಿದೆ, ಸಿಲ್ವರ್ ಮತ್ತೆ ನೆರಳಿದೆ. ನಿಮ್ಗೆ ನೆಲ್ಲಾಣಿ ಮಾಡಬೇಕು ಬೆಳೆದು ಅನುಭವ ಇರೋದ್ರಿಂದ ಇದಕ್ಕೇನ್ ಕಷ್ಟ ಆಗಲ್ಲ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ ದೋಣಿಗಳಿಗೆ ನೀವು ಕರೆ ಮಾಡಬಹುದು, ಇಲ್ಲಾಂದ್ರೆ ನಮ್ಮನ್ನ ನಮ್ಗೆ ಫೋನ್ ಮಾಡಬಹುದು ಅಥವಾ ನಮ್ ದೋಣಿಗಳು ಸ್ಟೇಷನ್ ಬರಬಹುದು. ನಿಮ್ಗೆ ಎಲ್ಲಾ ರೀತಿಯಲ್ಲಿ ಮಾಹಿತಿ ಸಿಗುತ್ತೆ. ಮತ್ತೆ ಯಾವುದೇ ಟೈಮಲ್ಲಿ ನಿಮ್ಗೆ ಯಾವ್ದೇ ರೀತಿಯ ಒಂದು ಹೇಳಿಕೆಗೆ ತೊಂದರೆ ಬಂದ್ರೆ ಏನಾದ್ರು ನಮಗೆ ಏನಾದ್ರು ಸಂಶಯ ಅಂತರ ಮತ್ತೆ ಇದು ಹೆಚ್ಚು ಎತ್ತರ ನೆಲ್ಲಡಿ ತುಂಬಾ ಎತ್ತರ ಬರ್ತಿತ್ತು, ಇದು ಅಷ್ಟು ಎತ್ತರ ಬರೋದಿಲ್ಲ ಅಂತ ಹೇಳಿದರೆ. ಇದು ನಾಲ್ಕರಿಂದ 4.5 ಅಡಿ ಅಷ್ಟು ಬರುತ್ತೆ ನೆಲ್ಲಾಣಿ, 10 ಅಡಿವರೆಗೂ ಬರುತ್ತೆ ಅದಕ್ಕೆ ಆಯ್ತಾ. ಹೌದು, ಇದು ಕಾಯಿ ಉದ್ದ ನೆಲ್ಲಾಣಿ ಗಿಡಗಳಿಲ್ಲ, ಈಗ ನೆಲ್ಲಡಿ ಗಿಡಗಳು ಒಂದು 3 ಗಿಡ ಉಳಿದಿದೆ ಸರ್ ನಮ್ಗೆ. ಅದು ಉದ್ದ ಕಾಯಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದು ಉಳಿದ್ರೆ ನೀವು ಇಳುವರಿ ಇದ್ರೆ ತಗೊಂಡ್ಬಿಡಿ. ಇಲ್ಲ ಇಲ್ಲ ಸರ್, ಆದ್ರೂ ಉಳಿಲಿಲ್ಲ, ಅದು ಬಿಸಿಲಿಗೆಲ್ಲ ಹೋಗ್ಬಿಟ್ಟು ಬರೀ ಒಂದ್ 3 ಮಾತ್ರ ಉಳಿದಿದೆ. ಅದನ್ನ ಬೀಜ ಮಾಡ್ಬೇಕು ಅಂತ ಉಳಿಸ್ಕೊಂಡಿದ್ವಿ, ಅದು ಮಂಗಾಗಿ ತಪ್ಪು. ನೆಲ್ಲಡಿ ಬೀಜಗಳನ್ನ ನೀವು ಉಪಯೋಗಿಸಿದ್ರೆ ಕಾಯಿ ಗುಣ ಬರಲ್ಲ. ಹಾಗಾಗಿ ಬೀಜದಿಂದ ನೀವು ಸಸಿ ಮಾಡಕ್ ಹೋಗ್ಬೇಡಿ. ಒಂದೊಂದಾಗಿ ಎಷ್ಟು ಕಂದಿದೆ, ಕಂದುಗಳಿದೆ ಅದರಲ್ಲಿ? ಸರಿ, ಒಂದು 10-12 ಕಂದಿದೆ. ಕಂದಿದ ಸಾಕು, ಕಂದಗಳನ್ನ ತೆಕ್ಕೊಂಡು ನೀವು ಸ್ವಿಚ್ ಮಾಡಿ ಒಂದೊಂದು ಗುಂಡಿಗೆ ಒಂದೊಂದೇ ಕಂದ ಹಾಕಿ ಆಯ್ತಾ. ಹೌದಾ, ಹೂ ಬಿಡ್ತಾ ಇದೆ, ಅದಕ್ಕೋಸ್ಕರ ತೆಗಿಬಾರ್ದು ಅಂತ ಡಿಸೆಂಬರ್ ತನಕ ಬೆಳೆ ಬಂದ್ಬಿಡ್ಲಿ ಆಯ್ತಾ. ಯಾವ ಕಂದಲ್ಲಿ ಗೆರೆ ಬಂದಿದೆಯಲ್ಲ, ಗೆರೆಗಳ ಒಂದು ಹೂ ಬಂದಿದೆಯಲ್ಲ, ಅದು ಯೋಗ್ಯ ಆಗಲ್ಲ. ಯಾವ ಕಂದಲ್ಲಿ ಗೆರೆ ಬಂದಿಲ್ವಲ್ಲ, ಹೌದು, ಅದನ್ನ ನೀವು ಮತ್ತೆ ನೀವು ಒಂದೇ ಒಂದು ಕಂದ ಹಾಕೊಂಡು ಮತ್ತೆ ಒಂದ್ ಗುಂಡಿಗೆ ಹಾಕೊಂಡು ಮತ್ತೆ ನೀವು ಕೃಷಿ ಮಾಡ್ಕೋಬಹುದು. ಈಗ ಕೇರಳದಲ್ಲಿ ಯಾವುದೇ ತೋಟದಲ್ಲಿ ಕೇರಳ ಒಂದು ಇಲಕ್ಕಿ ಬೆಳೆ ಪ್ರದೇಶದಲ್ಲಿ ಒಂದೇ ಒಂದು ನರ್ಸರಿ ಇಲ್ಲ. ರೈತ ತೋಟನೇ ನರ್ಸರಿ, ಬೆಳೆಗಾರ ಇದಾರಲ್ಲ, ಬೆಳೆಗಾರರು ಇಲಕ್ಕಿ ಬೆಳೆಗಾರರು ಅವ್ರ ತೋಟದಲ್ಲೇ ಈ ಕಂದಗಳನ್ನ ಅಭಿವೃದ್ಧಿ ಮಾಡ್ಕೊತಾರೆ. ಅದೇ ಕಂದಗಳ ಅವರು ಅವ್ರ ತೋಟಕ್ಕೆ ಹಾಕತಾರೆ. ಹಾಗಾಗಿ ಬೀಜ ಮುಖಾಂತರ ಇದು ಹೈಬ್ರಿಡ್ ಇದು, ಇದು ಬೀಜ ಮುಖಾಂತರ ಮಾಡಿದ್ರೆ ಕಾಯಿಗಳ ಬರಲ್ಲ. ಸರಿ ಸರ್, ಈ ಕಾಯಿ ಬಿಡುವಾಗ ಇದು ಕಾಂಡ ಕೊರಕ ಮತ್ತೆ ಅದ ಅರಿಶಿನ ಬಣ್ಣ ಆಗ್ಬಿಟ್ಟು ಸ್ವಲ್ಪ ಕಂದುಗಳು ಹೋಗುತ್ತೆ ಮತ್ತೆ ಕಾಯಿಗಳನ್ನ ಹುಳ ತಿನ್ನುತ್ತೆ. ಈ ಅವಾಗ ನಾವ್ ಏನ್ ಮಾಡ್ಬೇಕು? ಈಗ ಈಗ ನೀವು ಈಗ ಈಗಲೇ ಏನ್ ಮಾಡ್ಕೊಂತಾರೆ ನೀವು, ನಿಮಗೆ ಒಂದು ಕಿಡ ಕಿಡ ರಾಶನ ಇದೆ ಆಮ್ಲ ಅಂತ, ಆಮ್ಲ ಅಂತ ಸಿಗುತ್ತೆ ಆಯ್ತಾ, ಆಮ್ಲನ ನೀವು ಸ್ಪ್ರೇ ಮಾಡ್ಬೇಕಾಗತ್ತೆ. ನೀವು ನಮ್ಗೆ ನಮಗೆ ಈಗ ಏಲಕ್ಕಿ ಗೆರೆಗಳ ಮೇಲೆ ಕೂಡ ಕೊಡ್ಬೇಕು, ಮತ್ತೆ ಕಂದಿಗಳ ಮೇಲೆ ಎಲೆಗಳ ಮೇಲೆ ಎಲ್ಲ ಕೊಡ್ಬೇಕಾಗತ್ತೆ ಆಮ್ಲ ಆಯ್ತಾ. ಅದು ಒಳ್ಳೆ ಒಳ್ಳೆ ನಿಮಗೆ ನಿಮಗೆ ಕಿಕ್ಕಿಡ ಆಗ್ತೀನಿ. ಮತ್ತೆ ಇನ್ನೊಂದು ಆಮ್ಲ ಜೊತೆ ನೀವು ಕರಾಟೆ ಅಂತ ಸಿಗುತ್ತೆ, ಹೇಳ್ಬೋದು ಕರಾಟೆ ಅಂತ. ಕರಾಟೆ ಮತ್ತೆ ಆಮ್ಲನ ನೀವು ಮಿಕ್ಸ್ ಮಾಡ್ಕೊಂಡು ಕೊಡೋ ಮುಖಾಂತರ ನೀವು ಕಿಟಕಿಟ ಮತ್ತೆ ಕಿಟಕಿಟ ಮತ್ತೆ ಈ ಒಂದು ಬೋರ್ ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು. ಐದಾರು ನಿಮ್ಗೆ ಆಮ್ಲ ಹಾಕ್ಬಿಟ್ಟು ಇಲ್ಲಾಂದ್ರೆ ಕರಾಟೆ ಎರಡನ್ನ ಒಂದು ಕೊಟ್ರೆ ಪರವಾಗಿಲ್ಲ. ಅದು ಎರಡನ್ನೂ ಕೂಡ ತುಂಬಾ ಜಾಸ್ತಿ ಇದೆ, ಎರಡನ್ನೂ ಕೂಡ ಸೇರಿಸ ಸ್ವಲ್ಪ ಕೊಡ್ಬಹುದು. ಸೊ ಇದು ಬೋರ್ ಇದು ಬೋರ್ ಏನೋ, ಮತ್ತೆ ಇನ್ನೊಂದು ಕಜ್ಜಿಕಾಯಿ ಬರುತ್ತೆ ಫ್ರಿಪ್ಸ್ ಅಂತ. ಮಳೆಗಾಲ ಶುರುವಾದ್ರೆ ಫ್ರಿಪ್ಸ್ ಜಾಸ್ತಿ ಬರಲ್ಲ ಈಗ, ಈ ಬಿಸಿಲು ಕಾಲದಲ್ಲ ಫ್ರಿಪ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಹುಳುಗಳು ಈ ಈ ಈಗ ಎಲಕ್ಕಿ ಕಾಯಿ ಮೇಲೆ ಒಂದು ರಸಾಯನ ಏರಿ ಕಜ್ಜಿ ಕಜ್ಜಿ ಮಾಡಿ ಕೂಡ ಈ ಒಂದು ಈ ಕೆಮಿಕಲ್ಸ್ ಈಗ ಈಗ ಹೇಳ್ದಲ್ಲ ಈ ಮೂರು ಕೆಮಿಕಲ್ಸ್ ಎಕಲ್ ಎಕಲೆಕ್ಟ್ ಆಗ್ಬೋದು, ರೋಗ ಆಗ್ಬೋದು, ಆಮ್ಲ ಆಗ್ಬೋದು, ಕ್ರ್ಯಾಕ್ ಆಗ್ಬೋದು, ಇದನ್ನೆಲ್ಲ ನೀವು ಮಾಡ್ಕೊಂಡು ಈ ರೋಗ ಮತ್ತೆ ರೋಗ ಮತ್ತೆ ಬೇಗ ಬಂದನೆ ಹತೋಟಿ ಮಾಡ್ಕೋಬಹುದು. ನೀವು ಸುಮ್ ಸುಮ್ಮನೆ ಸ್ಪ್ರೇ ಮಾಡ್ಕೋಬೇಡಿ. ಇದುವರೆಗೂ ನಾವು ನಲ್ಲಾಡಿ ಹಾಕಿದಾಗ ನಾವು ಯಾವುದೇ ಆಮ್ಲಗಳನ್ನ ಯೂಸ್ ಮಾಡಿಲ್ಲ ಸರ್, ನಾವು ನ್ಯಾಚುರಲ್ ಆಗಿ ಕಾಪಾಡ್ಕೊಂಡಿದ್ವಿ. ವೆರಿ ಗುಡ್, ನಾವು ಕೂಡ ನೀವು ಯಾವುದೇ ಕಾರಣಕ್ಕೂ ಸುಮ್ ಸುಮ್ಮನೆ ನೀವು ಕೀಟನಾಶನ ಮತ್ತೆ ಸೇವನೆ ಹೇಳಲ್ಲ. ಒಳ್ಳೇದಮ್ಮ, ಜಯಂತಿ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸಮಯ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ ಡಾಕ್ಟರ್ ವಾದಿರಾಜ್ ಅವರೇ. ಈಗ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳೋ ಸಮಯ ಬರ್ತಾ ಇದೆ, ದಯಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳಿ, ಉಳಿದ ಜನ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡ್ತಾರೆ. ತಮ್ಮ ಮೊಬೈಲ್ ಸಂಖ್ಯೆ ದಯವಿಟ್ಟು 9446868865. ಕನ್ನಡದಲ್ಲಿ ಹೇಳ್ತೀರಾ? 9446868865 ಅಂದ್ರೆ 9448 ಆರು ಎಂಟು ಎಂಟು ಆರು ಐದು. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ಡಾಕ್ಟರ್ ಬಿ ಎ ವಾದಿರಾಜ್ ಅವರು ತಾವು ಸಿಗ್ತೀರಿ ಅಲ್ವೇ? ಒಳ್ಳೇದು ಡಾಕ್ಟರ್ ವಾದಿರಾಜ್ ಅವರ, ಇದುವರೆಗೂ ನಮ್ಮ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. ಆತ್ಮೀಯ ಕೇಳಿದ್ರೆ ಈವರೆಗೆ ಏಲಕ್ಕಿ ಬೇಸಾಯ ಕುರಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಕಲೇಶಪುರ ತಾಲೂಕು ದೋಣಿಗಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಮುಖ್ಯಸ್ಥರಾದ ಡಾಕ್ಟರ್ ಬಿ ಎ ವಾದಿರಾಜ್ ಅವರು. ವಾದಿರಾಜ್ ಅವರಿಗೆ ವಂದಿಸ್ತಾ ಇವತ್ತಿನ ಈ ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ತಮಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಏಲಕ್ಕಿ ಬೇಸಾಯದ ಬಗ್ಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾ ಬಿ ಎಸ್ ವಾದಿರಾಜ್. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎನ್ ಕೆ ಶಿವಮೂರ್ತಿ, ನೆರವು ಗೋರಾ ರವಿಶಂಕರ್, ತಾಂತ್ರಿಕ ನೆರವು ಎಸ್ ವಿ ತಾರನಾಥ್ ಮತ್ತು ಆರ್ ಕೆ ಲೋಕೇಶ್. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ ಕೋವಿಡ್ 19